ಅದರ ಜ್ಞಾನ ಅದು ಹೇಗೆ ಬಂತು? ಇಲ್ಲಿ ಅಲ್ಲಿ ಏನ್ ಕೆಲಸ ಮಾಡ್ತೀರಿ ಗಾಣದಲ್ಲಿ ನೀವು? ನಾವು ಕೊಬ್ಬು ಗಾಣ ಆಡ್ತೀವ್ರಿ, ಸಿಪ್ಪೆ ಹೋಗ್ತೀವಿ, ಒಣಿ ಪೀಟ್ರ್ ಮಾಡ್ತೀವಿ, ಬೆಲ್ಲ ಮಾಡ್ತೀವಿ, ಎಲ್ಲದು ಕೆಲಸ ಮಾಡ್ತೀವಿ ಸರ್. ಅದ್ರಾಗೆ ನಾವು ಇದಾಗಿರೋದು. ಅಲ್ಲಿ ಹೆಂಗೆ ಎಷ್ಟು ಕೊಡ್ತಾರೆ ಕೂಲಿ ನಿಮಗೆ? ನಾವು ಕ್ವಿಂಟಲ್ ಲೆಕ್ಕ ಸರ್, ಒಂದು ದಿವಸ 500 ದುಡ್ತೀವಿ, 400, 300. ನಾವು ಯಾವ ಥರ ಕೆಲಸ ಮಾಡ್ತೀವಿ ಸರ್ ಆ ಥರ ದುಡಿ. ಗುತ್ತಿಗೆ ಹಿಡ್ದು ಬಿಡ್ತೀರ? ಗುತ್ತಿಗೆ ಸರ್ ನಮ್ಮ ಕಡೆ. ಹೌದಾ? ಎಷ್ಟು ಜನ ಇದ್ರಿ ನೀವೆಲ್ಲ ಆ ಥರ ಕೆಲಸ ಮಾಡೋದು? ಆ ಥರ 7 ಜನ ಇರ್ತೀವಿ, 6 ಜನ ಇರ್ತೀವಿ, 8 ಜನ ಇರ್ತೀವಿ. ಆಳು ಹೆಂಗೆ ಬರ್ತಾರೆ ಸರ್ ಆ ಥರ ಇರ್ತೀವಿ. ಹೌದಾ? ಹ್ಞೂ ಸರ್. ಅಂದರೆ ಗಾಣದ ಕೆಲಸದಲ್ಲಿ ತುಂಬ ಆದಾಯ ಇದೆ. ಹ್ಞೂ ಸರ್. ಎಷ್ಟು ದುಡಿತೀರಿ ನೀವು ಒಂದು ಸೀಸನ್ಗೆ? ಒಂದು ವಾರಕ್ಕೆ 2,500, 3,000. ನಾವು ದುಡಿಮೆ ಆ ಥರ ದುಡಿತೀವಿ ಸರ್. ನಾವು ಹಂಗ ಒಬ್ಬೊಬ್ಬರಿಗೆ ದುಡಿತೀವಿ ಸರ್, 2,500, 3,000 ಆ ಥರ. ಗುತ್ತಿಗೆ ಅಂದರೆ ಹೆಂಗೆ? ಒಂದು ಕ್ವಿಂಟಲ್ಗೆ ಎಷ್ಟು ತೊಗೊಂತೀರ ನೀವು? ಕ್ವಿಂಟಲ್ಗೆ 110 ರೂಪಾಯಿ ಹಿಂಗೆ ಕೊಡ್ತಾರೆ ಸರ್. ನಾವು 7 ಜನ ಇರ್ತೀವಿ, 7 ಜನ 6 ಜನ ಇದ್ರೆ ಸರ್ ಅದರಲ್ಲಿ ಹಂಚ್ಕೋಬೇಕು ಎಲ್ಲರೂ. ಒಂದು ದಿವಸ 12 ಕ್ವಿಂಟಲ್ ಹೊಡ್ತೀವಿ, 7 ಕ್ವಿಂಟಲ್ ಹೊಡ್ತೀವಿ, 8 ಕ್ವಿಂಟಲ್ ಹೊಡ್ತೀವಿ. ಜನ ಎಷ್ಟು ಇರ್ತೀವಿ ಸರ್ ಆ ಥರ ಜನದ ಮೇಲೆ ಪೇಮೆಂಟ್ ಇರ್ತದೆ. ಈ ಗಾಣದಲ್ಲಿ ಕೆಲಸ ಮಾಡೋದು ಮೊದಲು ನಿಮ್ಗೆ ಏನು ಅನುಭವ ಇತ್ತಾ? ಏನಿದ್ದಿಲ್ಲ ಸರ್, ನೋಡ್ತಾ ನೋಡ್ತಾ ಅದೇ ಕಲ್ತು ಬಿಟ್ಟಿವಿ ಸರ್. ಇನ್ನು ಎಲ್ಲ ಮಾಡೋದಷ್ಟೇ ಬಾಕಿ, ಎಲ್ಲ ಕೆಲಸ ನೀವೇ ಮಾಡ್ತೀರಿ? ಮಾಡ್ಬೇಕಂತ ಟ್ರೈನಿಂಗ್ ಕಲೆ ಕುಂತು ಬಿಟ್ಟಿನಿ. ಇವಾಗ ಮೇಲೆ ಪೀಟ್ರ್ ಮಾಡೋದು ಬರ್ತೈತೆ ಅಂದ್ರೆ ಬೆಲ್ಲ ಮಾಡೋದು ಈಸಿ ಸ್ವಲ್ಪ. ಅಂದ್ರೆ ನೀವು ಒಟ್ಟು ಕಬ್ಬಿನ ಹಾಲನ್ನ ಶೋಧಿಸೋ ಕೆಲಸ ಮಾಡಿದ್ರಿ, ಸೋಸುವುದು, ಫಿಲ್ಟರ್ ಮಾಡೋದೆಲ್ಲ ಕಲ್ತಿದ್ರಿ, ಬೆಲ್ಲ ಮಾಡೋ ಪ್ರಕ್ರಿಯೆ ತಗೋದು ಅಷ್ಟೇ, ಅದು ಕಡೆಗೆ ಕಲ್ತಿಲ್ಲ. ಅದು ಒಂದೇ ಟ್ರೈನಿಂಗ್ ತಗೋಬೇಕಂತ ಸರ್. ಅದು ಕಲ್ತ್ಬಿಟ್ರೆ ನೀವೇ ಗಾಣ ಹಾಕ್ಬಿಡ್ತೀರಾ? ಇಲ್ಲ ಸರ್, ಅದು ನಾವು ಗಾಣ ಹಾಕೋದಲ್ಲ, ಪೇಮೆಂಟ್ ಜಾಸ್ತಿ, ದುಡಿಮೆ ಚೆನ್ನಾಗಿ, ನಮ್ಮ ಕೈಗಳ ಕೆಲಸ ಆ ಥರ ಇರುತ್ತೆ. ಈಗ ನಾನು ಇನ್ನೊಂದು ಮಾಹಿತಿಯನ್ನು ಕೇಳಿದೆ, ಈ ಹೊಸ ಮಲಪನ ಗುಡಿಯಲ್ಲಿ ನಿಮ್ಮ ಮಹಿಳಾ ಸಂಘದವರಿಗೆ, ಸಖಿ ಸಂಸ್ಥೆಯವರು ಕೃಷಿಗೆ, ಸಾವಯವ ಕೃಷಿ ಚಟುವಟಿಕೆಯನ್ನು ಮಾಡೋದಕ್ಕೆ ಸಹಾಯ ಮಾಡ್ತಾ ಇದೆ ಅಂತೇಳಿ. ಹೌದಾ? ಹ್ಞೂ ಸರ್, ನಮಗೆ ಚೆನ್ನಾಗಿ ಗದ್ದೆ ಕೊಟ್ಟರು, ಕುರಿನೂ 20 ಕುರಿ ಕೊಟ್ಟರು, ಆಡೂ 10 ಆಡು ಕೊಟ್ಟರು ಸರ್. ಮಾಡ್ಕೊಂಡು ಹೋಗ್ರಿ ಸಂಘ ಒಳಗೆ 10 ಮಂದಿ ಸಂಘ ಮಾಡಿ ಉದ್ಯೋಗಾತ್ರ ಬುಕ್ಕರ್ಲಿದ್ದ ಎಲ್ಲ ನಮಗೆ ಒಳ್ಳೇದೇ ಮಾಡ್ಯಾರ ಸರ್. ಅದು ಮೊದಲು ಈ ಥರ ಯಾರು ಈ ಥರ ಸಂಘದಲ್ಲಿ ಕೃಷಿ ಮಾಡೋರು ಯಾರು ಇದ್ದಿಲ್ಲ. ನಿಮ್ಗೆ ಹೇಗೆ ಅನಿಸ್ತದೆ ನೀವು ಮೊದಲು ಹಿಂಗೆಲ್ಲ ಹೌದಾ ನಾವು ಮಾಡ್ಲಿಕ್ಕೆ ಸಾಧ್ಯ ಅಂತ ನಿಮ್ಗೆ ಅನಿಸುತ್ತೆ? ನಾವು ಆ ಥರ ಏನು ಅನ್ಕೊಳ್ಲಿಲ್ಲ ಸರ್. ಅವರು ಎಲ್ಲರೂ ಮೇಡಮ್ ಹೇಳಿದ್ರ ನಾವು ಈ ಥರ ಮಾಡಿಕೊಡ್ತೀವಿ, ಈ ಥರ ಮಾಡ್ಕೊಂಡು ಹೋಗ್ರಮ್ಮ, ನೀವು ಇನ್ನೊಬ್ರು ಕೈ ಸಾಸ್ಬೇಡ್ರಿ, ನಿಮ್ಮದು ನೀದು ಅಂತ ಹೇಳಿಬಿಟ್ಟು ನಮಗೆ ಕೊಟ್ರು ಸರ್. ನಾವು ಮಾಡ್ಕೊಂತ ಹೋಗ್ತಾ ಇದ್ದೀವಿ, ಚೆನ್ನಾಗೈತೆ ಕಡಲಿದ್ದ. ನಮ್ಗೆ ಎಷ್ಟು ಎಕರೆ ಭೂಮಿಯನ್ನು ಕೃಷಿ ಮಾಡ್ತಾ ಇದ್ರಿ? 7.5 ಎಕರೆ ಕೊಟ್ಟಾರ ಸರ್. 7.5 ಎಕರೆಗೆ 1.5 ಎಕರೆ ನಾಟ ಹಚ್ಚಿದ್ವಿ ಸರ್. 1/2 ಎಕರೆ ಹುಲ್ಲಿನ ಬೀಜ ಟಗ್ರ ಮರಿಗೆ ಇಟ್ಟಿವಿ ಸರ್. 1/2 ಎಕರೆ ತರಕಾರಿ ಹಾಕೊಂಡಿದ್ದೀವಿ ಸರ್. 1.5 ಎಕರೆ ಏನು ಭತ್ತ ಹಾಕಿ? ಭತ್ತ ಹಾಕಿದ್ದೀವಿ ಸರ್. ಯಾವ ಭತ್ತ ಬೆಳಿತಾ ಇದ್ರಿ ಇಲ್ಲಿ? ಬಾಸುಮತಿ ಅಕ್ಕಿ ಬೆಳಿತೇವೆ. ಈಗ ಈ ತರ ನೀವು ಮೊದಲು ಮಾಡಿದ್ರೆ ಬೆಳೆದಿದ್ರ? ಏನ್ ಬೆಳೆದಿಲ್ಲ ಸರ್. ಅಲ್ಲ ನಿಮಗೆ ಕೃಷಿಯ, ಈಗ ನೀವು ಹೆಚ್ಚಾಗಿ ಗಾಣದಲ್ಲಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರಿ, ಈ ಕೃಷಿಯ ಅನುಭವ ಇತ್ತ ನಿಮಗೆ? ಹೇಗೆ ಇದ್ದಿಲ್ಲ ಸರ್. ಈಗ ನೋಡಿ ನಮ್ಗೆ ಅಣ್ಣವ್ರು ಬಂದು ಕಲಿಸಿದ್ರ, ಸಾವಿತ್ರಿ ಅವ್ರವ್ರು ಎಲ್ಲರೂ ಅವ್ರ ಸಂಘದವ್ರ ಬಂದು ಈ ಥರ ಮಾಡ್ಕೊಂಡವ್ರು, ಉಪ್ಪು ಬೇಡ, ಹಿಂಡಿ ಬೇಡ, ನಾವು ಮಾಡಿದ್ದ ಔಷಧ ನೀವು ಬೆಳೆಸ್ಕೊಂಡು ಹೋಗ್ರ ಅಂತ ಹೇಳಿಕೊಟ್ಟದ ಮೇಲೆ ನಾವು ಸರ್ ಮಾಡಿದ್ವಿ. ಅವ್ರು ಹೇಳ್ದಂಗೆ ಬೆಳೆಸಿದ್ವಿ ಸರ್. ಅಂದರೆ ಸಾವಯವದಲ್ಲೇ ಮಾಡ್ತಾಯಿದ್ವಿ ಸರ್. ಬೇರೆ ಯಾವುದೇ ಅಂಗಡಿಯ ವಸ್ತು ತಂದು ಹಾಕಲ್ಲ? ಔಷಧಿ ಆಗಿರಲಿ, ಗೊಬ್ಬರ ಆಗಿರಲಿ, ಏನಿಲ್ಲ. ಏನೇನು ಯಾವ್ಯಾವ ಗೊಬ್ಬರ ಬಳಸ್ತೀರಿ ನೀವು ಹಂಗಾರೆ ಸಾವಯವ? ಅದು ಹಿಂಡಿ ಸರ್, ಇದು ಗ್ರಾವಣ ಇಲೆ ಇದೆ ಸರ್, ಅವೆಲ್ಲ ದ್ರಾವಣಗಳನ್ನು ಮಾಡಿದ್ವಿ, ಎಲೆ ದ್ರಾವಣಗಳು ಮಾಡ್ಕೊಂತೀರಿ. ಇದೆಲ್ಲ ನೀವೇ ತಯಾರು ಮಾಡೋದು ಕಲ್ತಿದ್ದೀರಾ? ನಾವೇ ತಯಾರು ಮಾಡಿ ತೋರಿಸ್ಕೊಟ್ರು ಸರ್, ಒಂದ್ಸಲ 2 ಸಲ ಬಂದು ತೋರಿಸ್ಕೊಟ್ರು, ಆಮೇಲೆ ನಾವೇ ಮಾಡ್ಕೊಂಬಿಟ್ಟು ನೀವೇ ಮಾಡ್ಕೊಳ್ತಾ. ಈಗ ನಿಮಗೆ ಯಾರಿಗಾದರೂ ರೈತರಿಗೆ ಬೇಕು ಅಂದ್ರೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್, ಬಂದು ಕೇಳಿದ್ರೆ ನಾವು ಮಾಡಿಕೊಟ್ಟು ಬೆಳೆಸಿಲ್ಲ ಅಂತ ಹೇಳ್ತೀವಿ ಸರ್. ಈಗ ಸಾಮಾನ್ಯವಾಗಿ ಕೃಷಿ ಮಾಡೋದಂದರೆ ದುಡ್ಡನ್ನು ಹೆಚ್ಚು ಹಾಕೋದಂತ, ಬೀಜಕ್ಕೂ ದುಡ್ಡು ಹಾಕಬೇಕು, ಗೊಬ್ಬರಕ್ಕೂ ದುಡ್ಡು ಹಾಕಬೇಕು, ಔಷಧಿಗಳಿಗೂ ದುಡ್ಡು ಹಾಕಬೇಕು. ಉಪ್ಪಿಗೆ ಹಿಂಡಿಗೆ ಅವ್ರ ತರ ಬೇಡ, ನಾವು ಇದೇ ಇಟ್ಟು ಬೆಳೆಸೋಣ, ದುಡ್ಡು ಕಳ್ಕೊಳ್ಳೋದ ಅವಸರ ಬೇಡ ಅಂತ ಬಿಟ್ಟು ಅವರು ನಮ್ಮ ಸಖಿ ಸಂಘದವ್ರು ಹೇಳಿಬಿಟ್ಟು ಈ ಥರ ಮಾಡಿಕೊಟ್ರೆ ನಮ್ಗೆ ಒಳ್ಳೇದಾಗಿತ್ತು ಸರ್ ಅವ್ರನ್ನ ಕೊಟ್ಟದ. ಈಗ ನಿಮ್ಗೆ ಅನ್ಸುತ್ತಾ ಕೃಷಿಯಲ್ಲಿ ಹೆಚ್ಚು ದುಡ್ಡಿಲ್ದಿದ್ರು ಸಹಿತ ಕೃಷಿ ಮಾಡ್ಬೋದು? ನಾವು ಕೊಟ್ಟರು ಮಾಡಕ್ಕ ರೆಡಿ, ಕೊಡ್ಲಿದ್ರು ನಾವು ಬೆಳೆಸಿ ತೋರಿಸ್ಬೇಕು ಸಂಕ ಅನ್ನೋದು ಒಂದು ಖುಷಿ ಐತೆ ಸರ್ ಎಲ್ಲರಿಗೆ. ನಮಗೆ ಮಾಡಿ ತೋರ್ಸೋಣ ಅನ್ನೋಷ್ಟು. ಒಬ್ಬರು ಆ ಗದ್ದೆ ಬೆಳೆದಿಲ್ಲ, ನಾವು ಉಪ್ಪು ಹಾಕಿಲ್ಲ, ಹಿಂಡಿ ಹಾಕಿಲ್ಲ, ಅದು ಹೆಂಗ್ ಬೆಳೆಯುತ್ತ ಆ ಥರ ಎಲ್ಲ ಮಾತಾಡಿದ್ರೆ ನಾವು ರಕ್ಕೇನಿಲ್ಲ ಸರ್. ಭೂಮಿ ನಮ್ಗೆ ಇವತ್ತಿಲ್ದ ನಾಳೆ ಬೆಳಿತಾಳೆ, ಬೆಳೆಸಿ ತೋರ್ಸೋಣ ಅನ್ನೋ ಅಷ್ಟೇ ನಮ್ಗೆ ಇರೋದು ಸರ್. ನಿಮ್ಗೆ ಜನ ಆಡ್ಕೊಂಡಿರ್ತಾರೆ, ಏನು ಭೂಮಿಗೆ ಏನೋ ಹಾಕ್ಲಾರ್ದ ನೀವು ಹೆಂಗ್ ಬೆಳಿತಾರೆ, ಹೆಂಗ್ ಬೆಳಿತಾರ ಅಂತ ಆ ಥರ ನಾವು ಯಾರ ಅನ್ನಲಿ ಅಂತ ನಾವು ಏನು ಹಾಕೊಂಡಿಲ್ಲ ಸರ್. ನಮ್ಮ ಈ ವರ್ಷ ಬೆಳೆದಷ್ಟು ಬೆಳಿ, ನಾವು ಮುಂದಕ್ಕೆ ಚೆನ್ನಾಗಿ ಬೆಳೆಸಿ ತೋರ್ಸೋಣ ಅಂಗಡಿ ಗೊಬ್ಬರ ಹಾಕ್ಲಾರ್ದಂಗೆ ಔಷಧಿ ಹೊಡಿಲಾರ್ದಂಗೆ ನಾವೆಲ್ಲ ಕಿವಾಗ ಹಾಕೊಂಡಿಲ್ಲ, ತಲೆ ಕೆಡಿಸ್ಕೊಂಡಿಲ್ಲ. ನಮ್ದು ನಾವು ಮಾಡ್ಕೊಂಡು ಹೋಗೋಣ, ಇನ್ನೊಬ್ರು ಮಾತು ಕೇಳೋದು ಬೇಡ ಅಂತ ಬಿಟ್ಟು ಸರ್. ಈ ತರ ಈಗ ಆ ಜನ ಏನಂತಾರೆ, ಈಗ ಚೆನ್ನಾಗಿ ಬಂದಿದೆ ಅಲ್ವಾ ನಿಮ್ಗೆ ಕೃಷಿ ಎಲ್ಲ? ಎಲ್ಲ ಚೆನ್ನಾಗಿ ಬಂದದ ಸರ್, ಮಾಡಿ ತೋರಿಸ್ಬೇಕು ಸದ್ಯಕ್ಕೆ. ಈಗ ಜನರಿಗೆ ಮನವರಿಕೆ ಆಗ್ತಿದ್ಯಾ? ಹೌದು, ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳು ಹಾಕ್ಲಾರ್ದಂಗೆ, ಅಂಗಡಿಯಿಂದ ವಸ್ತುಗಳು ತಂದು ಹಾಕ್ಲಾರ್ದಂಗೆ ಕೃಷಿ ಮಾಡಬಹುದು ಅಂತ ಜನರಿಗೆ ಈಗ ಮನವರಿಕೆ ಆಗಿದೆ. ಆಗಿದೆ ಸರ್, ನಾವು ನಿಮ್ಮನ್ನ ನೋಡಿ ಮಾಡೋಣ ಬೆಳೆಸೋಣ ಅಂತ ಅವರು ನಮ್ಮನ್ನ ನೋಡಿ ಬರ್ತಾ ಇದಾರೆ. ಇನ್ನು ನಾವು ಬೆಳೆಸೋಣ ಫಸ್ಟಿಗೆ ಅಂತ, ನಮ್ಮ ಕಡ್ಲಿದ್ದ ಬೆಳೆಸಿ ಚೆನ್ನಾಗಿ ನೋಡಿದ್ಮೇಲೆ ಆಮೇಲೆ ಎಲ್ಲ ಬೆಳೀಲಿ ಅನ್ನೋತರ ನಾವು. ಮತ್ತೆ ಬೇರೆ ಏನೇನು ಬೆಳೆದ್ರಿ ನೀವು ಸಾವಯವದಲ್ಲಿ ಈಗ? ಅದೇ ಸರ್, ನೆಲ್ಲು ಭತ್ತ ಬೆಳೆದಿವಿ, ತರಕಾರಿ ಬೆಳೆದಿವಿ, ಚೆಂಡು ಹೂವನು ಇಟ್ಟಿದ್ದೀವಿ. ಚೆಂಡು ಹೂವು ಇಟ್ಟಿದ್ರಿ ಸರ್, ದೀಪಾವಳಿ ದಸರಾಗೆ ದುಡ್ಡು ಮಾಡಿರ್ತೀರಿ ಮಾಡಿ ಸರ್. ಆಮೇಲೆ ಇದೇ ಇವಾಗ ನೆಕ್ಸ್ಟ್ ಮತ್ತೆ ಹೊಸ ಭೂಮಿಗೆ ಕೊಬ್ಬು ತಯಾರು, ಟಿಲ್ಲರ್ ಹೊಡಿಸಿ ಎಲ್ಲ ಇದು ಮಾಡಿ ಸರ್, ಮುರಿ ಬೆಳೆಸಿ ಕಬ್ಬು ಹಾಕ್ಬೇಕಂತ. ನಿಮಗೆ ಗಾಣ ಮಾಡೋದು ಗೊತ್ತೈತೆ ಅಂತ ಮಾಡ್ತಿದ್ರಾ? ಹೇಗೆ ಗಾಣ ಮಾಡೋಕ್ಕೂ ರೆಡಿ, ಟೈಲರಿಂಗ್ ಕೆಲ್ಸಕ್ಕೆ ರೆಡಿ, ಕುರಿ ಕಾಯಕ್ಕೆ ಎಲ್ಲ ಆಲ್ರೌಂಡ್ ಮಾಡ್ಬೇಕು ಸರ್, ಒಂದೇ ಕೆಲಸ ಮಾಡಿದ್ರೆ ಆಗೋದಿಲ್ಲ. ಅಲ್ಲ, ಈಗ ಕಬ್ಬು ಹಾಕೋ ಉದ್ದೇಶ ಏನು? ಹೆಚ್ಚು ಲಾಭ ಬರ್ತದೆ ಅಂತ ಹೇಗೆ? ಗದ್ದೆಕ್ಕಿಂತ ಕಬ್ಬು ಹಾಕಿದ್ರೆ ಕಡಿಮೆ ಖರ್ಚಿನಲ್ಲಿ ಬೇಸ್ ಚೆನ್ನಾಗಿ ಬೆಳೆಸ್ಕೋಬಹುದು, ವರ್ಷಕ್ಕೊಂದಟ್ ಭತ್ತ ತೆಗಿಬಹುದು ನಾವು ಅಂತ ಆ ತರ ಇಟ್ಟೆ ಸರ್. ಪೂರ 2.5 ಎಕರೆನೂ ಕಬ್ಬು ಹಾಕ್ಬೇಕಾ? ಹ್ಞೂ ಸರ್, 2.5 ಎಕರೆನೂ ಕಬ್ಬು ಹಾಕಿ ಹೇಳಕ್ಕಂತ ಸರ್. ಅಲ್ಲ, ನಿಮಗೆ ಗಾಣದ ಅನುಭವ ಇದೆಯಲ್ಲ, ಗಾಣನ ಮಾಡ್ಬೇಕಂತ ಏನಾದ್ರು ಯೋಜನೆ ಹಾಕೊಂಡ್ರೆ ಹೇಗೆ ಎರಡು ಲಾಭ ನಿಮ್ಮ ಒಂದೇ ಕಡೆ ಇರಲಿ ಅಂತ? ಎಲ್ಲರ ನಾವು ಸಂಘಕ್ಕೆ ಲಾಭ, ನಾವು ಅವ್ರು ಕೊಟ್ಟಾರ ಸಹಾಯ ಹಿಡ್ದಾರ ನಮ್ಮ ಕೈಗೆ ಅಂದ್ರೆ ಅವ್ರು ಹೆಚ್ಚಿಗೆ ತೋರಿಸ್ಬೇಕು ಸರ್. ನಾವು ಬೆಳೆದು ನಾವು ಚೆನ್ನಾಗಿ ಅವರಿಂದ ಮುಂದೆ ಬಂದಿವ ಅನ್ನೋದಷ್ಟು ತೋರಿಸ್ಬೇಕು. ಈಗ ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ? ನಮ್ಮ ಮನೆಯವರು ಸಿಮೆಂಟ್ನಲ್ಲಿ ಆಪ್ರೇಟರ್ ಸರ್, ಎಳೆ ಹತ್ರ ಎಳೆ ಆಪ್ರೇಟರ್. ಇಬ್ರು ಗಂಡ ಹೆಂಡತಿ ಡಬ್ ಡಬಲ್ ದುಡಿತಾ ಇದ್ರೆ ಈಗ? ಹ್ಞೂ ಸರ್, ಚೆನ್ನಾಗಿದೆ, ದೇವರ ಆಶ್ರಯದಿಂದ ಎಲ್ಲ ಚೆನ್ನಾಗಿ ನಮ್ದು. ಈಗ ನೀವು ಸಾವಯವ ಕೃಷಿಯಲ್ಲಿ ಭತ್ತ ಬೆಳೆದಿದ್ರಿ, ಮತ್ತೇನೇನು ಬೆಳೆದ್ರಿ? ಅದೇ ಚೆಂಡು ಹೂವು, ತರಕಾರಿ, ಹುಲ್ಲಿನ ಬೀಜ, ಟಗ್ರು ಮರಿಗೆ ಹುಲ್ಲಿನ ಬೀಜ ಸರ್, ಮೇವು ಅದೆಲ್ಲ ತರ ಮಾಡಿ ಸರ್. ನೀವು ಯಾವ್ದನ್ನು ಹೊರಗಡೆ ಖರೀದಿ ಮಾಡೋಂಗಿಲ್ಲ, ಈಗ ದನಕರುಗಳ ಮೇವು ನೀವೇ ಬೆಳ್ಕೊಳ್ತೀರಿ? ಚೆಂಡು ಹೂವಿಗೆ ಎಷ್ಟು ಲಾಭ ಬಂತು, ಎಲ್ಲಿ ಮಾರಿದ್ರಿ, ಏನು ಲಾಭ ಆಯ್ತಾ? ಅಲ್ಲೇ ಊರಲ್ಲೇ ತಗೊಂಡು ಹೋಗಿದ್ರು ಸರ್, ಆಮೇಲೆ ನಮ್ಮ ಮನೆಗಳಿಗೆ ಪೂಜೆ ಮತ್ತು ನಮ್ಮ ಹಬ್ಬಗಳಿಗೆ ನಮ್ಮ ಉಳಿಕೆ ಅದು ಎಲ್ಲ ಮಾರಿದ್ವಿ ಸರ್. ಎಷ್ಟು ಆದಾಯ ಬಂತು? ಆದಾಯ ಒಂದು ನಮ್ದು ಸ್ವಲ್ಪ ಸ್ವಲ್ಪ ಇಟ್ಟಿದ್ದೀವಿ, ಯಾಕಂದ್ರೆ ತರಕಾರಿ ಆಗಲ್ಲ, ಅಲ್ಲೇ ಅಲ್ಲೇ ಇಡೋ ಇಟ್ಟಿದ್ದೀವಿ, ಪೂರ್ತಿಯೇನು ಇಟ್ಟಿದ್ದಿಲ್ಲ ಸರ್, 1,000 ಹಿಂಗೆ 500 ಹಿಂಗೆ ಬಂತು ಸರ್. ತರಕಾರಿಯಿಂದ ನಿತ್ಯದ ಒಂದು ಆದಾಯ ಬರ್ತೈತಾ ಡೈಲಿ? ಬರ್ತೈತೆ ಸರ್, ಇವಾಗ ಇಲ್ಲ, ಅದು ಫಲ ಕೆಡಿಸಿಬಿಟ್ಟಿವಿ. ಇವಾಗ ನೆಕ್ಸ್ಟ್ ಕಬ್ಬು ತೊಳೆಯೋಕೆ ಮಾಡಿವಲ್ಲ, ಅದು ಬಂತು, ಬಂದಿದ್ದೆಲ್ಲ ಇದು ತೆಗೆದ್ಬಿಟ್ಟಿವಿ, ನೆಲ್ಲ ಭತ್ತನೂ ತೆಗೆದಿವಿ, ತರಕಾರಿನೂ ತೆಗೆದಿವಿ ಸರ್. ಹೌದಾ, ಈಗ ನೆಕ್ಸ್ಟ್ ಕಬ್ಬು ಮಾಡಬೇಕು. ಈಗ ಕೃಷಿ ಜೊತೆಗೆ ಕೃಷಿ ಪೂರಕ ಚಟುವಟಿಕೆಗಳು, ಈಗ ಕುರಿ ಮೇಕೆ ಸಾಕಾಣಿಕೆ ಇದೆಲ್ಲ ಮಾಡ್ತಾ ಇದ್ರಿ, ಅದರ ಆದಾಯ ಉತ್ಪನ್ನ ಹೇಗೆ? ಕುರಿಗಳನ್ನ ಮೇಕೆಗಳನ್ನ ಮಾರ್ತೀರಾ ಅಥವಾ ಹೇಗೆ, ಏನೇನು ಮಾಡ್ತೀರಿ ನೀವು? ನಾವೇನಿಲ್ಲ, ಇವಾಗ ಕುರಿ ಕೊಟ್ಟಾರೆ ಸರ್, ಅವ್ರು 3 ವರ್ಷದ ತನಕ ಹಂಚ್ಕೊಂಬಂಗಿಲ್ಲ, ಮಾರಂಗಿಲ್ಲ, ಸಂಘದ ಒಳಗೆ ಇರ್ಬೇಕು 10 ಜನದ ಒಳಗೆ ಅಂತ ಹೇಳ್ಯಾರ ಸರ್. ನಾವು ದಿನ ಇಬ್ರು ಹೋಗ್ತೀವಿ ಮೀಸಕ್ಕೆ, ದಿನ ಇಬ್ರು ಹೋದ್ರೆ ಗದ್ದೆ ಕೆಲಸ ಇದ್ರೆ 8 ಜನ ಗದ್ದೆ ಕೆಲಸ ಮಾಡ್ತೀವಿ ಸರ್, ಇಬ್ರು ಕುರಿ ಮರಿಗೆ ಹೋಗಿ. ಆ ಥರ ಏನನ್ನ ಸುಸ್ತಾಯ್ತು ಏನು ನೋ, ನಾವು ಟಗ್ರು ಮೇಯ್ಸಕ್ಕೆ ಹೋಗೋರು ಜವಾಬ್ದಾರಿ ಮಾಡಿ ನೋಡ್ಕೊಂಡು ಮೇಯ್ಸಿ ಇದು ಮಾಡ್ಬೇಕು ಸರ್. ಈಗ ಸಾಮಾನ್ಯವಾಗಿ ಮನೆಯಲ್ಲೇ ಏನಾದರೂ ಕೆಲಸಗಳನ್ನು ಮಾಡುವಾಗ ನಾನೇನು ಮಾಡಲಿ, ನೀನು ಮಾಡು, ನಾವು ಮಾಡು ಅಂತ ಅಂತಿರ್ತಾರೆ. ಅದು ನೀವೊಂದು ಸಾಂಘಿಕವಾಗಿ ಕೃಷಿಯನ್ನೇ ಮಾಡ್ತಾ ಇದ್ದೀರಲ್ಲ, ಇಲ್ಲೇನು ವೈಷಮ್ಯಗಳು ಅಥವಾ ಆ ಥರದ್ದೇನು ಜಗಳಗಳು ಈ ಥರದಿಲ್ವಾ? ನಾವು ಆ ಥರ ಯಾರು ಜಗಳ ಮಾಡೋದಿಲ್ಲ, ಒಬ್ರು ಬಂದ್ರಿಗು ನಾವು ಸುಧಾರಿಸ್ಕೊಂಡು ಹೋಗ್ಬಿಡ್ತೀವಿ ಸರ್, ಬರಲಿಲ್ಲ ಅವರು ಇವರು ಅನ್ನೋದಿಲ್ಲ. ನಮ್ಮ ಸರ್ತಿ ಇಲ್ಲ ಬರೋದಿಲ್ಲ ಅಂದ್ರೆ ಸರಿ ಅಮ್ಮ ಇವತ್ತಿರು ಮನೆಯಾಗ ನಾಳೆ ಬಾ, ಆ ಥರ ಆಮೇಲೆ ಹೋಗ್ಬಿಡ್ತೀವಿ ಸರ್. ಜಗಳಾಡೋದ ಅವಶ್ಯಕತೆ ಇಲ್ಲ, ಖುಷಿಯಾಗಿ ಇದ್ದು ಖುಷಿಯಾಗಿ ಬೆಳೆಸ್ಕೊಂಡ್ರಿ, ಚೆನ್ನಾಗಿ ಕೊಟ್ಟಿದ್ದಾರೆ, ಕೊಟ್ಟಿದ್ದು ಕಳ್ಕೊಂಬಾರ್ದು, ಬೇಸ್ ಮಾಡಿ ಅಂತ ಹೇಳ್ತೀವಿ ಸರ್. ಈ ಸಖಿ ಸಂಸ್ಥೆ ನಿಮಗೆ ಯಾವಾಗ ಪರಿಚಯ ಆಯ್ತು, ಹೆಂಗಾಯ್ತು? ನಮ್ಗೆ ಉದ್ದೇ ಕತ್ರ ಬುಕ್ಕಕ್ಕೆ ಹೋಗಿದ್ವಿ ಸರ್, ಅಲ್ಲಿ ಇಂಗ್ಳಿ ಕೆರೆಯಲ್ಲಿ ಬಂದು ಬಿಟ್ಟು ಅವ್ರು ಈ ಥರ ಐತೆ, ಹಿಂಗೆ ಕೊಡ್ತಾ ಇದ್ದಾರೆ, ಹಿಂಗೆ ಮಾಡ್ಕೊಂಡು ಹೋಗ್ರು 10 ಮಂದಿ ಗುಂಪುಗಳಾಗ ಅಂತ ಹೇಳಿದ್ರು ಸರ್. ಸರಿ ಕೊಡ್ರಿ ಮಾಡ್ತೀವಿ ಅಂತೇಳಿ ಅವಾಗ್ಲಿಂದ ಪರಿಚಯ ಆಯ್ತು ಸರ್. ಈಗ ಕೃಷಿ ಇದು ನೀವು ಮೊದಲ ಅನುಭವ ನಿಮಗೆ ಕೃಷಿ ಮಾಡ್ತಾ ಇರೋದು? ಏನು ಮೊದಲು ಇತ್ತ ನಿಮ್ಗೆ? ಮೊದಲು ಯಾವಿದ್ದಿಲ್ಲ ಸರ್, ಇವಾಗ 6 ತಿಂಗಳ ಮುಂದಲಿದ್ದೆ ಎಲ್ಲ ಚೆನ್ನಾಗಿ. ಈಗ ನಿಮಗೆ ಧೈರ್ಯ ಬಂದಿದೆಯಾ ನಾವು ಮುಂದೆ ಕೃಷಿ ಮಾಡ್ಬೋದು ಚೆನ್ನಾಗಿ? ಚೆನ್ನಾಗಿ ಮಾಡ್ಬೋದು ಅಂತಾನೆ ಆಯ್ತು ಸರ್ ಇವಾಗ. ಚೆನ್ನಾಗಿ ಮಾಡ್ಕೊಂಡು ಹೋಗೋಣ, ಚೆನ್ನಾಗಿ ಗದ್ದೆ ಬೆಳೆಸೋಣ, ಮರಿಗಳು ಚೆನ್ನಾಗಿ ಒಂದಕ್ಕೊಂದು ಇವಾಗ 20 ಮರಿಗೆ ಇನ್ನೂ 10 ಮರಿ ಆಡ್ಬಿಟ್ಟಾರ, ಚೆನ್ನಾಗಿ ಬೆಳವಣಿಗೆ ಆಗಲಿ, ಆ ಥರ ಇದೆ ಸರ್.

ಇಂತಹ ಮತದಾರರು ಮತ್ತು ಅವರ ಸ್ಫೂರ್ತಿದಾಯಕ ಕಥೆಗಳನ್ನ ಕೇಳೋದಿಕ್ಕೆ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ಇಲ್ಲಿಗೆ ಎಲೆಕ್ಷನ್ ಅಂಕಲ್ ಮನೇಲಿ. ಹಾ ಹಾ, ನೋಡು ನಮ್ ಜೊತೆ ಕಲ್ಪನಾ ಕೂಡ ಬರ್ತಾಳೆ. ಹಾ ಹಾ, ನನ್ನನ್ನು ಕರ್ಕೊಂಡು ಹೋಗಿ, ನನ್ಗೂ ಕಥೆ ಕೇಳ್ಬೇಕು. ಎಲ್ಲೋ ಹೊರಟಿದೆ ನಿಮ್ ಸವಾರಿ, ಎಲ್ಲ ಎಲ್ಲೋ ಹೊರಟು ಬಿಟ್ಟಿದ್ದೀರಾ, ಏನ್ ಸಮಾಚಾರ ಭಾರತಿ? ಇಲ್ಲಿ ನೋಡು, ನಮ್ ಅಂಕಲ್ ಆಗ್ಲೇ ಇಲ್ಲೇ ಬಂದ್ಬಿಟ್ಟಿದ್ದಾರೆ. ಹೌದಲ್ವಾ ಅಂಕಲ್, ನಾವೆಲ್ಲ ನಿಮ್ಮನೆಗ್ ಬರೋ ಪ್ಲಾನ್ ಮಾಡ್ತಾ ಇದ್ವಿ. ಓಹೋ, ಏನಪ್ಪ ಅದು ವಿಶೇಷ, ನಮ್ಮನೆ ಕಡೆ ಪ್ರಯಾಣ? ಅನೇಕ ಸಂಕಷ್ಟಗಳನ್ನ ಎದುರಿಸಿ ದೇಶ ನಿರ್ಮಾಣಕ್ಕಾಗಿ ಮತದಾನ ಮಾಡಿದ ನಮ್ಮ ಮತದಾರರ ಕಥೆಗಳನ್ನ ನಿಮ್ಮಿಂದ ಕೇಳಲು ಅಂಕಲ್. ಓಹೋ, ನಮಗೆ ಮತದಾನ ಮಾಡೋದಕ್ಕೆ ಪ್ರೇರೇಪಿಸುವ ಅಂತ ಅನೇಕ ಅನೇಕ ಸಂಗತಿಗಳು ಕಥೆಗಳು ನಮ್ಮ ದೇಶದಲ್ಲಿ ಇದಾವೆ. ಹಾಗಾದ್ರೆ ಆ ಕಥೆಗಳನ್ನ ನಮಗೂ ಹೇಳಿ ಅಂಕಲ್. ನಿಮಗೂ ಎಲ್ಲ ಹೇಳ್ಬೇಕಾ? ಆಗ್ಲಿ ಹೇಳೋಣ, ಒಂದು ಟೀ ಕುಡಿತಾ ಆರಾಮ ಕೂತ್ಕೊಂಡು ಕತೆ ಶುರು ಮಾಡೋಣವಾ? ಸರಿ ಅಂಕಲ್. ಇಲ್ಲಿ ಆ ಕುರ್ಚಿ ಹೇಳ್ಕೊಮ್ಮ, ಕೂತ್ಕೊಳ್ಳೋಣ. ಆಗ್ಲಿ ಅಂಕಲ್, ಒಂದ್ ನಿಮಿಷ ಕೊಡಿ ನಮ್ಗೆ, ಅಷ್ಟರಲ್ಲಿ ನಿಮಗೆ ಟಿ ವ್ಯವಸ್ಥೆಯನ್ನ ಮಾಡ್ಬಿಡ್ತೀವಿ. ಆರಾಮ ಕೂತ್ಕೊಳ್ಳಿ ಅಂಕಲ್, ತಗೊಳ್ಳಿ ಈ ಕುರ್ಚಿನ. ಅಲ್ಲಿ ತನಕ ನಮ್ಮ ಕೇಳುಗರೊಬ್ಬರು ಕಳಿಸಿರೋ ರೆಕಾರ್ಡಿಂಗ್ ಒಂದನ್ನ ಕೇಳೋಣ. ಲೋಕತಂತ್ರ ಕಾ ಸಬ್ಸೆ ಬಡಾ ಉತ್ಸವ ಮತದಾನ ಹೈ, ಲೋಕತಂತ್ರ ಕಿ ಸಬ್ಸೆ ಬಡಿ ಶಕ್ತಿ ಹಮಾರಾ ಮತ ಹೈ. ಮೈಂ ಗೌರವ್ ಮುಂಜಾಲ್, ಜಿಲ್ಲಾ ಫಿರೋಜ್ಪುರ್, ಪಂಜಾಬ್ ಸೇ ಹೂ. ಪಿಛಲೇ ಕಾಫಿ ಸಮಯ ಸೇ ಮೈಂ FM ರೇನ್ಬೋ ಪರ್ ಮತದಾತಾ ಜಂಕ್ಷನ್ ಪ್ರೋಗ್ರಾಮ್ ಸುನ್ ರಹಾ ಹೂ. ಮತದಾನ ಕರ್ನಾ ಹರ್ ನಾಗರಿಕ ಅಧಿಕಾರ ಔರ್ ಕರ್ತವ್ಯ ಹೈ, ಪರಂತು ಅಭಿ ಭಿ ಜಾಗರೂಕತಾ ಕಿ ಕಮಿ ಕೆ ಕಾರಣ ಮಹಿಳಾಯೇ, ಬುಜುರ್ಗ್, ಕಮ್ ಪಡೆ ಲಿಖೆ ಲೋಗ್ ಮತದಾನ ಕರ್ನೇ ಹೀ ನಹೀ ಜಾತೆ. ಐಸೆ ಮೇ ಮತದಾತಾ ಜಂಕ್ಷನ್ ಅಪ್ನೇ ಪ್ರೋಗ್ರಾಮ್ ರಾಹೀ ಲಗಾತಾರ್ ಲೋಗೋ ಕೋ ಜಾಗರೂಕ ಕರ್ನೆ ಕಾ ಪ್ರಯಾಸ ಕರ್ ರಹಾ ಹೈ, ಜೋ ಕಿ ಬಡಾ ಹೀ ಸರಾಹನೀಯ ಕದಮ ಹೈ. ಇಸ್ ಪ್ರೋಗ್ರಾಮ್ ಕಿ ಸಬ್ಸೆ ಬಡಿ ಖಾಸಿಯತ್ ಯಹ ಹೈ ಕಿ ಮತದಾನ ಸಂಬಂಧಿ ಪೂರಿ ಜಾನಕಾರಿ ಆಸಾನ್ ಭಾಷಾ ಮೇ ಬತಾಯಿ ಜಾತಿ ಹೈ. ಚುನಾವಿ ಚಾಚಾ ಅಪ್ನಿ ಕಹಾನಿಯೋ ಸೇ ಮತದಾನ ಸಂಬಂಧಿ ವಿಷಯೋ ಕೋ ಆಸಾನಿ ಸೇ ಸಮಝಾತೆ ಹೈ. ಮೈಂ ತಹ ದಿಲ್ ಸೇ ಶುಕ್ರಗುಜಾರ್ ಹೂಂ ಔರ್ ಆಶಾ ಕರ್ತಾ ಹೂಂ ಮತದಾನ ಜಂಕ್ಷನ್ ಐಸೆ ಹೀ ಹಮೇ ಲಗಾತಾರ್ ಮತದಾನ ಸಂಬಂಧಿ ಜಾನಕಾರಿ ದೇತಾ ರಹೇಗಾ ಔರ್ ಹಮ್ ಇಸ್ಕಾ ಫಾಯ್ದಾ ಲಗಾತಾರ್ ಉಠಾತೆ ರಹೇಂಗೆ. ವಾಹ್, ಎಷ್ಟು ಒಳ್ಳೆ ಮಾತು ಅಲ್ವಾ. ಈಗ ಈ ಕಾರ್ಯಕ್ರಮಕ್ಕೊಂದು ಈ ವಾಯ್ಸ್ ಕೇಳದ ಮೇಲೆ ಕಳೆ ಬಂದ್ಬಿಡ್ತು ಅಂಕಲ್. ಏನಮ್ಮ ನಿಂದೇನ್ ಇವಾಗ? ಕಥೆ ಹೇಳ್ತೀನಿ ಅಂದ್ರೆ. ಆಯ್ತು ಹೇಳ್ತೀನಿ. ಈಗ ಈ ಕಥೆ 2014 ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದ್ದು, ರಾಜಸ್ಥಾನದ ಕಥೆ ಇದು. ಆದ್ರೆ ಡಾಕ್ಟರ್, ಆಪರೇಷನ್ ಮಾಡ್ಲೇಬೇಕಾ? ಚಿಂತಿಸಬೇಡಿ ಪ್ರತಾಪ್ ಅವರೆ, ನಿಮ್ಮ ಮಗ ಬೇಗನೆ ಗುಣವಾಗ್ತಾನೆ. ಅವನಿಗೆ ಅಪೆಂಡಿಸೈಟಿಸ್ ಆಗಿದೆ, ನೋವು ಜಾಸ್ತಿ ಆಗಿದೆ. ಅದಕ್ಕೆ ಇರೋ ಒಂದೇ ಪರಿಹಾರ ಅಂದ್ರೆ ಆಪರೇಷನ್ ಮಾತ್ರ. ಬಟ್ ಡಾಕ್ಟರ್, ನಾನು ಹೇಳ್ದೆ ಅಲ್ವಾ ಪ್ರತಾಪ್ ಅವರೇ, ಡೋಂಟ್ ವರಿ, ಇದು ಒಂದು ರುಟೀನ್ ಆಪರೇಷನ್ ಅಷ್ಟೇ. ನೋಡಿದ್ರ ಪ್ರತಾಪ್, ನಾನು ಹೇಳಿದ್ದೆ ತಾನೆ ಚಿಂತೆ ಮಾಡ್ಬಿಡಿ ಅಂತ, ನೀರಜ್ನ ಆಪರೇಷನ್ ಸಕ್ಸಸ್ ಆಗಿದೆ. ಹಾ, ಅವನನ್ನ ನೀವೇ ಹೋಗಿ ಮಾತಾಡ್ಸಿ. ನೀರಜ್ ಹೇಗಿದ್ಯಾ, ಇನ್ನೂ ನೋವಾಗ್ತಾ ಇದೆಯಾ? ಖಂಡಿತ ಇಲ್ಲ ಅಪ್ಪ, ಐ ಆಮ್ ಫೀಲಿಂಗ್ ಮಚ್ ಬೆಟರ್ ನೌ. ಹಾಗಾದ್ರೆ ಮತ್ತೆ ನಿನ್ ಕಣ್ಣಲ್ಲಿ ನೀರು ಯಾಕಿದು? ನೀನು ಖುಷಿಯಾಗಿರ್ಬೇಕಲ್ವಾ? ಇವತ್ತು ಮತದಾನದ ದಿನ, ನಾನು ಫಸ್ಟ್ ಟೈಮ್ ವೋಟ್ ಮಾಡ್ಬೇಕಿತ್ತು. ನಾನ್ ನೋಡಿದ್ರೆ ಹಾಸಿಗೆ ಮೇಲೆ ಸುಸ್ತಾಗಿ ಅಸಹಾಯಕನಾಗಿ ಮಲಗಿದ್ದೀನಿ. ಅರೆ ನೀರಜ್, ನಿನ್ನ ಹುಮ್ಮಸ್ಸಂತೂ ಮೆಚ್ಚಲೇಬೇಕು. ಐ ಲೈಕ್ ಇಟ್. ನಾನು ಕೂಡ ವೋಟ್ ಹಾಕಿನೇ ಡ್ಯೂಟಿಗೆ ಬಂದಿದ್ದೀನಿ. ಪರವಾಗಿಲ್ಲ ನೀರಜ್, ನಿನ್ನ ಒಂದು ವೋಟ್ನಿಂದ ಏನು ಬದಲಾಗಲ್ಲ, ಆರಾಮಾಗಿರು. ಅಪ್ಪ ಒಂದು ವೋಟ್ ನೀವೇ ಕಲ್ಪನೆ ಮಾಡ್ಕೊಳ್ಳಿ. ಒಂದು ವೇಳೆ ಗಡಿಯಲ್ಲಿ ಇರೋ ಸೈನಿಕ ನಾನೊಬ್ಬ ಸೈನ್ಯ ಬಿಟ್ಟು ಹೋದ್ರೆ ಏನೂ ವ್ಯತ್ಯಾಸ ಆಗಲ್ಲ ಅಂತ ಯೋಚನೆ ಮಾಡಿ ತನ್ನ ತುಕಡಿ ಬಿಟ್ಟು ಬಂದ ಹಾಗೆ ಪ್ರತಿಯೊಬ್ಬ ಸೈನಿಕನು ಯೋಚಿಸಿದ್ರೆ ಏನಾಗಬಹುದು? ಯೋಚಿಸಿ ನೋಡಿ ಅಪ್ಪ. ನೀರಜ್ ಇಸ್ ರೈಟ್ ಪ್ರತಾಪ್. ಡಾಕ್ಟರ್, ನಾನು ಈಗ ವೋಟ್ ಹಾಕಕ್ಕೆ ಹೋಗ್ಬೋದಾ? ಐ ಆಮ್ ಫೀಲಿಂಗ್ ಮಚ್ ಬೆಟರ್ ನೌ. ಅರೆ ಏನ್ ಮಾತಾಡ್ತಿದ್ಯಾ ನೀರಜ್? ನೀರಜ್ ವೋಟ್ ಹಾಕ್ಲೇಬೇಕು ಅಂತಂದ್ರೆ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಇನ್ನು ವೋಟಿಂಗ್ ಸೆಂಟ್ರಲ್ಲೂ ಕೂಡ ವ್ಯವಸ್ಥೆ ಇದ್ದೇ ಇರುತ್ತೆ. ವೋಟಿಂಗಿಗೂ ಕೂಡ ಇನ್ನೂ ಸಮಯ ಇದೆ. 2 ಗಂಟೆ ಬಿಟ್ಟು ವೋಟ್ ಹಾಕಿ ಬನ್ನಿ, ಏನಾಗಲ್ಲ. ಆಯ್ತು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಇದು ನನ್ನ ಮೊದಲ ವೋಟ್. ಹಾ, ಥ್ಯಾಂಕ್ಸ್ ಅಂತೂ ನಾನು ಹೇಳಬೇಕು ನೋಡು ನಿನಗೆ. ನಿನ್ನಂತ ಮತದಾರರಿಂದ ನಮ್ಮ ಪ್ರಜಾಪ್ರಭುತ್ವ ವಿಶ್ವದಲ್ಲೇ ರಾರಾಜಿಸ್ತಾ ಇದೆ. ಆದರೆ ನಿನ್ನ ಆರೋಗ್ಯದ ಕಡೆಗೆ ಗಮನ ಇರಲಿ, ಆಯ್ತಾ? ಆಯ್ತು ಡಾಕ್ಟರ್, ಆಯ್ತು. ಕೇಳಿದ್ರಿ ಅಲ್ವಾ? ಹಾ ಅಂಕಲ್. ಇವರೆಲ್ಲ ನಮ್ಮ ಇನ್ಕ್ರೆಡಿಬಲ್ ಎಲೆಕ್ಷನ್ ಹೀರೋಸ್ ಅಪ್ಪ, ನಮ್ಮ ಪ್ರಜಾಪ್ರಭುತ್ವದ ನಿಜವಾದ ಸೈನಿಕರು ಇವರೆಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ಅಂಕಲ್. ಈ ಎಲ್ಲ ಎಲೆಕ್ಷನ್ ಹೀರೋಗಳಿಗೆ ಅನೇಕಾನೇಕ ನಮಸ್ಕಾರಗಳನ್ನು ನಾವು ತಿಳಿಸ್ಲೇಬೇಕು. ಹೌದು ಹೌದು, ಅವ್ರಿಗೆ ನಾವು ನಮಸ್ಕಾರಗಳನ್ನ ತಿಳಿಸ್ಲೇಬೇಕು. ಈಗ ವೋಟ್ ಹಾಕಿದ ಮೇಲೆ ನೀರಜ್ ಮತದಾನ ಕೇಂದ್ರದಿಂದ ಹೊರಗೆ ಬಂದು ಹೆಮ್ಮೆಯಿಂದ ಶಾಯಿ ಗುರುತು ಹಾಕಿರೋ ಬೆರಳನ್ನ ತೋರಿಸ್ತಾ ಇದ್ದ. ಮತದಾನದ ಬಗ್ಗೆ ಅವನಲ್ಲಿದ್ದ ಗೌರವ ದೃಢತೆ ನೋಡಿ ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಅವನನ್ನ ಸಿಕ್ಕಾಪಟ್ಟೆ ಪ್ರಶಂಸಿಸ್ತಾ ಇದ್ರು. ಹೌದಾ ಅಂಕಲ್? ಅಲ್ಲಿ ನಮ್ಮ ಈ ಹೆಮ್ಮೆಯ ಮತದಾರನ ಕಣ್ಣಲ್ಲಿ ಸಾರ್ಥಕತೆಯ ಛಾಯೆ ಇತ್ತು. ಇದೆಲ್ಲದಕ್ಕಿಂತ ದೊಡ್ಡ ವಿಷಯ ಏನು ಗೊತ್ತಾ? ಏನು ಈ ಸಂದರ್ಭದಲ್ಲಿ ಅವರ ಅಪ್ಪ ಪ್ರತಾಪ್ ಅವರಂತೂ ಮಗನ ಬಗ್ಗೆ ಅದೆಷ್ಟು ಹೆಮ್ಮೆ ಪಟ್ಟಿದ್ರು ಗೊತ್ತಾ? ಅವರಂತೂ ಹೆಮ್ಮೆ ಪಡ್ಲೇಬೇಕು ಅಂಕಲ್, ನಮಗೂ ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ? ಹೌದು. ಲೋಕತಂತ್ರ ಮೇ ಸಜಾಯೆ ಭಾರತ ಸಬ್ಸೆ ಬಡಾ ತ್ಯೋಹಾರ ಹಮಾರಾ ಯಹಿ ಕರ್ತವ್ಯ ಅಧಿಕಾರ ಹಮಾರಾ ಮತದಾನ ಮತದಾನ ದೇನೆ ಜಾಯೆಗೆ ಭಾರತ ಕೆ ಲಿಯೆ ಭಾರತ ಕೆ ಲಿಯೆ ಭಾರತ ಹೈ ಮುಜ್ಮೆ ಪಕ್ಷಪಾತ ನಾ ಧರ್ಮ ಜಾತಿ ನಾ ಕೋಯಿ ಸ್ವಾದ ನಾ ಭೇದ ಭಾವ ಹಮ ಭಾರತ ಕೇ ಮತದಾತಾ ಹೈ ಹಮ ಭಾರತ ಕೇ ನಿರ್ಮಾತಾ ಹೈ ಮತದಾನ ಮತದಾನ ದೇನೆ ಜಾಯೆಗೆ ಭಾರತ ಕೇ ಲಿಯೆ ಭಾರತ ಕೇ ಲಿಯೆ ಈ ಪ್ರಜಾಪ್ರಭುತ್ವದ ನಮ್ಮ ಕಥೆಗಳು ಅದೆಷ್ಟು ನಾಯಕರಿಂದ ಸಮೃದ್ಧ ಆಗಿದೆ ಅಲ್ವಾ? ಇವರ ಉತ್ಸಾಹ, ಹುಮ್ಮಸ್ಸು, ಧೈರ್ಯದಿಂದ ನಮ್ಮ ಭಾರತ ಪ್ರಜಾಪ್ರಭುತ್ವ ವಿಶ್ವದಲ್ಲೇ ಯಶಸ್ವಿಯಾಗಿ ಕಂಗೊಳಿಸ್ತಾ ಇದೆ. ಹೌದು, ಈ ಎಲೆಕ್ಷನ್ ಕಮಿಷನ್ ನಮ್ಮ ಈ ಎಲ್ಲಾ ಹೀರೋಗಳಿಗೆ ಮತದಾನದ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗಬಾರದು ಅಂತ ಹೇಳಿ ಸಾಕಷ್ಟು ಜಾಗ್ರತೆ ವಹಿಸುತ್ತೆ. ಅದು ರಿಮೋಟ್ ಏರಿಯಾ ಆಗಲಿರಬಹುದು ಅಥವಾ ಪ್ಯಾಂಡಮಿಕ್ ಸಂದರ್ಭ ಇರಬಹುದು. ಈಗ ನೋಡಿ, COVID-19 ಸಂದರ್ಭದಲ್ಲಿ ನಮ್ಮ ಕೆಲವು ರಾಜ್ಯಗಳಲ್ಲಿ ಮತದಾನ ಮಾಡೋದು ಎಷ್ಟು ಕಷ್ಟದ ಕೆಲಸ ಆಗಿತ್ತು ಗೊತ್ತಾ? ಆದ್ರೆ ನಮ್ಮ ಚುನಾವಣಾ ಆಯೋಗ ಈ ಸವಾಲನ್ನ ಎದುರಿಸಿ ಅತ್ಯಂತ ವ್ಯವಸ್ಥಿತವಾಗಿ ಚುನಾವಣೆಗಳನ್ನ ಆಯೋಜಿಸಿ ಯಶಸ್ವಿಗೊಳಿಸಿತ್ತು. ಈ ಮಾತಂತೂ 100% ಕರೆಕ್ಟ್ ಅಂಕಲ್. ನಮ್ಮ ಚುನಾವಣಾ ಆಯೋಗ ಅಂತೂ ಕೊರೋನಾ ಮಹಾಮಾರಿಯ ಸವಾಲಿನ ನಡುವೆನೂ ಮತದಾನಗಳನ್ನು ಆಯೋಜಿಸಿ ಅಸಂಭವ ಅನ್ನೋದನ್ನ ಸಫಲವಾಗಿ ನಿರ್ವಹಿಸಿತು. ಹೌದು ಹೌದು, ಈ ಕೋವಿಡ್ ಬಗ್ಗೆ ಮಾತಾಡ್ತಾ ಇರುವಾಗಲೇ ಕೋವಿಡ್ ಸಂದರ್ಭದಲ್ಲಿ ಎದುರಾದ ಸವಾಲುಗಳು ಮತ್ತೆ ಚುನಾವಣಾ ಆಯೋಗದ ಕ್ರಮಗಳ ಬಗ್ಗೆ ಚುನಾವಣಾ ಆಯುಕ್ತರಾದ ಶ್ರೀ ಅನೂಪ್ ಚಂದ್ರ ಪಾಂಡೆ ಅವರ ಮಾತಲ್ಲೇ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣವಾ? ಹಾ, ಒಳ್ಳೆ ಐಡಿಯಾ, ಒಳ್ಳೆ ಐಡಿಯಾ. ಕೋವಿಡ್ ಏಕ ಬಹುತ್ ಬಡಿ ಚುನೌತಿ ಥೀ, ತೋ ಇಸ್ಮೇ ಹಮ್ನೆ ತೀನ್ ಚೀಜೆ ರಖಿ, ಏಕ್ ತೋ ಬೂತ್ ಕಿ ಸುರಕ್ಷಾ, ಏಕ್ ವೋಟರ್ ಕಿ ಸುರಕ್ಷಾ, ಔರ್ ಜೋ ಸಿಟಿಜನ್ಸ್ ಹೈ, ನಾಗರಿಕ ಹೈ, ಉನ್ಕಿ ಸುರಕ್ಷಾ. ಬೂಥ್ ಕಿ ಸುರಕ್ಷಾ ಕೆ ಲಿಯೆ ತೋ ವ್ಯವಸ್ಥಾ ಯೇ ರಖಿ ಗಯಿ ಕಿ ವಹಾಂ ಪರ್ ಜಬ್ ಭಿ ಬೂಥ್ ಮೇ ಕೋಯಿ ವ್ಯಕ್ತಿ ಜಾಯೆಗಾ ತೋ ಉಸ್ಕೋ ದಸ್ತಾನೆ ದಿಯೆ ಜಾಯೆ, ಉಸ್ಕಾ ಮುಂಹ್ ಪೆ ಮಾಸ್ಕ್ ರಖಾ ಜಾಯೆ ವಹಾಂ, ಔರ್ ಅಗರ್ ಕೋಯಿ ಕೋವಿಡ್ ಕಾ ಸೆ ಬಿಮಾರ್ ಕೋಯಿ ವ್ಯಕ್ತಿ ಹೈ ತೋ ಅಂತಿಮ ಘಂಟೆ ಮೇ ವೋ ಭಿ ಬಾಕಾಯ್ದಾ ಶೀಲ್ಡ್ ವೀಲ್ಡ್ ಡಾಲ್ ಕರ್ ವೋಟ್ ದೇ, ಔರ್ ಅಗರ್ ವೋಟ್ ದೇನೆ ನಹೀ ಆ ಸಕ್ತಾ ತೋ ಉಸ್ಕೆ ಘರ್ ಜಾಕರ್ ಭಿ ವೋಟಿಂಗ್ ಕರಾಯಿ ಜಾಯೆ, ನಾ ಕಿ ವೋ ಯಹಾಂ ಮತದಾನ ಕೇಂದ್ರ ಮೇ ಆಯೆ. ಜಹಾಂ ತಕ್ ಮತದಾನ ಕರ್ಮಿ ಕಾ ಹೈ, ಹಮ್ನೆ ಸಬ್ಕೋ ಯೇ ಡಿಕ್ಲೇರ್ ಕರ್ ದಿಯಾ ಫ್ರಂಟ್ ಲೈನ್ ವರ್ಕರ್, ತೋ ಇಸ್ಮೇ ಸಭಿಕೋ ಹಮ್ನೆ ಬೂಸ್ಟರ್ ಕಿ ಲಗವಾಯಾ ಕೋವಿಡ್ ಕಾ ಟೀಕಾಕರಣ, ತಾಕಿ ಕೋಯಿ ಭಿ ವ್ಯಕ್ತಿ ಜೋ ಹೈ ವೋ ಪೂರಿ ಉಸ್ಕೋ ಪ್ರತಿರಕ್ಷಾ ಮಿಲೆ. ಫಿರ್ ದೂಸರಾ ಕಾರ್ಯ ಹಮ್ನೆ ಜೋ ರ್ಯಾಲಿಯಾಂ ಥೀ, ರ್ಯಾಲಿಯೋ ಕೋ ಪಹಲೆ ತೋ ಪ್ರತಿಬಂಧ ಹೀ ಕರ್ ದಿಯಾ ಥಾ ಅಸೆಂಬ್ಲಿ ಎಲೆಕ್ಷನ್ಸ್ ಮೇ. ಫಿರ್ ಜಬ್ ಧೀರೆ ಧೀರೆ ಕೋವಿಡ್ ಕಮ್ ಹೋತಾ ಗಯಾ ತೋ ಉಸ್ಮೇ ಹಮ್ನೆ ಸಂಖ್ಯಾ ಕುಛ ಲಿಮಿಟೆಡ್ ಸಂಖ್ಯಾ ಮೇ ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಔರ್ ರ್ಯಾಲೀಸ್ ಜೋ ಥೀ ಡಿಜಿಟಲ್ ರ್ಯಾಲೀಸ್ ಪ್ರಮೋಟ್ ಕೀ ಥೀ, ಡಿಜಿಟಲ್ ರ್ಯಾಲೀಸ್ ಕೆ ಸಾಥ್ ಸಾಥ್ ಫಿರ್ ಯೇ ಫಿಸಿಕಲ್ ರ್ಯಾಲಿ ಭೀ, ಮಗರ್ ವೋ ಬಹುತ್ ಹೀ ಪ್ರಿಕಾಷನ್ ಲೇನೆ ಕೆ ಸಾಥ್. ನಾಮಿನೇಷನ್ ಭೀ ಕಾ ಕಿ ಕಿಸಿ ಕೋ ಜಾನೆ ಕಿ ಜರೂರತ್ ನಹೀ ಹೈ, ಆನ್ಲೈನ್ ನಾಮಿನೇಷನ್ ಭರ್ ಸಕ್ತೆ ಹೈ. ತೋ ಪ್ರಯಾಸ ಯಹೀ ರಖಾ ಗಯಾ ಕಿ ಅಧಿಕ ಸೆ ಅಧಿಕ ಲೋಗೋ ಕೋ ಕೋವಿಡ್ ಕೆ ಸಂಬಂಧ ಮೇ ಉನ್ಕಿ ಏಕ್ ತರಫ್ ತೋ ಸುರಕ್ಷಾ ಭೀ ಹೋ ಸಕೆ ಔರ್ ಮತದಾನ ಮೇ ಔರ್ ಕ್ಯಾಂಪೇನಿಂಗ್ ಮೇ ಭೀ ಕೋಯಿ ಬಹುತ್ ಅಧಿಕ ವ್ಯವಧಾನ ನಾ ಹೋ, ತೋ ದೋನೋ ಕಾ ಏಕ್ ಸಂತುಲನ ಬನಾ ಹೈ. ಚುನಾವಣಾ ಆಯುಕ್ತರಾದ ಶ್ರೀ ಅನೂಪ್ ಚಂದ್ರ ಪಾಂಡೆ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ಚುನಾವಣಾ ಆಯೋಗ ಎಷ್ಟು ಸುಲಲಿತವಾಗಿ ಚುನಾವಣಾ ಸಂಬಂಧಿ ಕಾರ್ಯಕ್ರಮಗಳನ್ನ ಕೈಗೊಳ್ಳುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಇದು ನಿಜ. ಆಯ್ತು, ಟೀ ಕುಡ್ದಿದ್ದಾಯ್ತು, ಚೆನ್ನಾಗಿತ್ತು, ಕಥೆಗಳು ಕೇಳಿದ್ದಾಯ್ತು. ಈಗ ನಂಗೆ ಸ್ವಲ್ಪ ಕೆಲ್ಸ ಇದೆ, ಮುಗಿಸ್ಕೊಂಡು ಬರ್ಲಾ? ಹೊರಟೆ ಬಿಟ್ರ ಅಂಕಲ್, ಮಾರ್ಕೆಟ್ ಹೋಗ್ಬೇಕು. ಓ, ಇಷ್ಟ ಬೇಗನ? ನಮ್ಗೆ ಇನ್ನೂ ಕಥೆ ಕೇಳ್ಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ಹೇಳ್ಬಿಡು ಭಾರತಿ, ನೀನೆ. ನಾನಲ್ಲ ಅಂಕಲ್, ನೀವ್ ಹೇಳ್ಬೇಕು. ಹೌದಂಕಲ್, ಎಲೆಕ್ಷನ್ ಹೀರೋಗಳ ಬಗ್ಗೆ ನೀವ್ ಹೇಳಿದ್ರೆ ಕೇಳಕ್ ಚಂದ. ಏನು ಎಲೆಕ್ಷನ್ ಹೀರೋ ಬಗ್ಗೆ ಇನ್ನ ಒಂದ್ ಕತೆ ಹೇಳ್ಬೇಕಾ? ಅಂಕಲ್ ಹೇಳಿ ಅಂಕಲ್, ಪ್ಲೀಸ್ ಅಂಕಲ್. ಸರಿ ಸರಿ ಸರಿ, ಆಯ್ತು, ಇನ್ನೊಂದು ಕಥೆನು ಹೇಳ್ಬಿಡ್ತೀನಿ. ಇದು ಮಹಾರಾಷ್ಟ್ರದ ಕಥೆ. 2014 ಲೋಕಸಭೆ ಚುನಾವಣೆ ಇದೇನೆ. ಇಲ್ಲಿ ಶ್ರೀ ಎಡ್ವರ್ಡ್ ಮೂರ್ತಿ ಅವರು ಆರ್ಲೆಮ್, ಮಲಾಡ್, ಮುಂಬೈನ ಚುನಾವಣಾ